ರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ, ಅಂತರ್ಜಲ ಉಳಿಸಿ, ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ ನಾಳೆಗಾಗಿ ಉಳಿಸಿ. ಬೊಜ್ಜು ಹಲವು ಕಾಯಿಲೆಗಳಿಗೆ ಮೂಲ ಕಾರಣ. ಸಿಹಿ ತಿಂಡಿ, ತಂಬಾಕು, ಕರಿದ ಪದಾರ್ಥಗಳ ಸೇವನೆ, ನಿಯಮಿತ ವ್ಯಾಯಾಮದ ಕೊರತೆ, ಇವು ಬೊಜ್ಜು ಬೆಳೆಯಲು ಮುಖ್ಯ ಕಾರಣ. ತಜ್ಞ ವೈದ್ಯರಿಂದ ಮಾರ್ಗದರ್ಶನ ಪಡೆದು ಆರೋಗ್ಯ ಕಾಪಾಡಿಕೊಳ್ಳಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇವತ್ತಿನ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಇರತಕ್ಕಂಥ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಬನ್ನಿ ರೈತ ಬಾಂಧವರೇ, ಇವತ್ತಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಬೆಳೆಗಳಲ್ಲಿ ಸಮಗ್ರ ರೋಗ ನಿರ್ವಹಣೆ ಕ್ರಮಗಳು ಮತ್ತು ಮಹತ್ವ ಕುರಿತು ಸಂದರ್ಶನ ಹಾಗೂ ಹವಾಮಾನ ವರದಿ ಮತ್ತು ಬೇಟೆ ಧಾರಣೆ ಕೇಳಲಿದ್ದೀರಿ. ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ, ನಂತರ ಕಾರ್ಯಕ್ರಮ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ರೈತ ಬಾಂಧವರು ಈಗ ಕೇಳಿ ಬೆಳೆಗಳಲ್ಲಿ ಸಮಗ್ರ ರೋಗ ನಿರ್ವಹಣೆಯ ಕ್ರಮಗಳು ಮತ್ತು ಮಹತ್ವ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಕೆಂಗ್ನಾಳ್ ಅವರೊಂದಿಗೆ ಸಂದರ್ಶನವನ್ನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರ ರೋಗ ನಿರ್ವಹಣಾ ಕ್ರಮಗಳು ಅಂದ್ರೆ ಏನು, ಯಾಕೆ ಈ ಸಮಗ್ರ ರೋಗ ನಿರ್ವಹಣಾ ಕ್ರಮಗಳನ್ನ ನಮ್ಮ ರೈತ ಬಾಂಧವರು ಬೆಳೆ ಬೆಳೆತಕ್ಕಂತ ಒಂದು ಸಮಯದಲ್ಲಿ ಅಳವಡಿಸ್ಕೋಬೇಕಾಗತ್ತೆ, ಇದರಿಂದ ಯಾವ ರೀತಿ ಲಾಭಗಳಾಗ್ತವೆ ಅಂತಕ್ಕಂತ ವಿಚಾರ, ಜೊತೆಗೆ ಇತ್ತೀಚೆಗೆ ಏನಾಗ್ತಾ ಇದೆ, ರೈತರು ಬರೇ ರೋಗನಾಶಗಳನ್ನ ಸಿಂಪರಣೆ ಮಾಡ್ತಿರ್ತಾರೆ. ರೋಗ ಬಂತಂದ್ರೆ ತರೋದು, ಎಣ್ಣೆ ಹೊಡೆದು ಬಿಡೋದು. ಆದ್ರೆ ಈ ರೋಗನಾಶಕ ಕೀಟನಾಶಕ ಸಿಂಪರಣೆ ಮಾಡೋದ್ರ ಜೊತೆನೆ ಇತರ ಕ್ರಮಗಳನ್ನ ನಾವು ಅಳವಡಿಸ್ಕೊಂಡಿವಪ್ಪ ಅಂದ್ರೆ ಸಾಕಷ್ಟು ಲಾಭಗಳಿದಾವೆ. ಅದೇನು, ಯಾವ ರೀತಿ ಮಾಡಬೇಕು, ಹೇಗ್ ಮಾಡಬೇಕು, ಏನು ಕ್ರಮಗಳಿದಾವೆ ಅಂತಕ್ಕಂತ ವಿಚಾರವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಸಸ್ಯರೋಗ ತಜ್ಞರಾದಂತ ಡಾಕ್ಟರ್ ಮಲ್ಲಿಕಾರ್ಜುನ ಕೆಂಗ್ನಾಳ್ ಅವರು ನಮ್ಮ ರೈತರೊಂದಿಗೆ ವಿಚಾರವನ್ನ ಹಂಚ್ಕೋತಿದ್ದಾರೆ. ಬನ್ನಿ, ಅವರ ವಿಚಾರವನ್ನ ನಾವೀಗ ಕೇಳೋಣಂತ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಇವತ್ತಿನ ಈ ಮುಂಗಾರು ಒಂದು ಹಂಗಾಮಿನ ಒಂದು ಸಮಯದಲ್ಲಿ ಈ ಸಮಗ್ರ ರೋಗ ನಿರ್ವಹಣೆಗಳ ಬಗ್ಗೆ ಕುರಿತು ನಾವೇನಪ್ಪಾ ಅಂತಂದ್ರೆ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳುವುದು ಎಲ್ಲ ರೈತ ಬಾಂಧವರಿಗೆ ಒಂದು ಅವಶ್ಯಕತೆಯಾಗಿದೆ. ಯಾಕಂತಂದ್ರೆ ಈಗಾಗಲೇ ತಾವು ಹೇಳಿದಾಗೇನೆ ರೈತ ಬಾಂಧವರಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಬೆಳೆಯಲ್ಲಿ ಬರುವಂತಹ ಯಾವುದೇ ರೋಗಗಳಿಗೆ ಕೇವಲ ಕೀಟನಾಶಕಗಳನ್ನು ಅದರಲ್ಲಿ ಮುಖ್ಯವಾಗಿ ರೋಗನಾಶಕಗಳನ್ನೇ ಬಳಸಿದ್ರೆ ಮಾತ್ರ ರೋಗಗಳು ನಮಗೆ ನಿರ್ವಹಣೆ ಆಗ್ತವೆ ಅಥವಾ ಅವುಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಬರ್ತವೆ ಅನ್ನುವಂತ ಒಂದು ತಪ್ಪು ಕಲ್ಪನೆ ಮೂಡಿದೆ. ಇದರ ಜೊತೆಗೆ ಇನ್ನೊಂದು ಏನಾಗ್ತಾ ಇದೆ, ಅತಿಯಾಗಿ ನಾವು ಕೀಟನಾಶಕಗಳನ್ನ ಮತ್ತು ರಾಸಾಯನಿಕಗಳನ್ನ ಬಳಸ್ತಾ ಇರೋದ್ರಿಂದ ನಾವು ಬೆಳೆಯುತ್ತಿರುವಂತಹ ಈ ಉತ್ಪನ್ನಗಳು ಅದರಲ್ಲಿ ಮುಖ್ಯವಾಗಿ ತರಕಾರಿಗಳು ಮತ್ತು ಹಣ್ಣು ಹಂಪಲುಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಈ ಕೀಟನಾಶಕಗಳ ಅವಶೇಷಗಳು ಹೆಚ್ಚಾಗಿ ಉಳಿದ್ಬಿಟ್ಟು ನಂತರ ಅವುಗಳನ್ನು ನಾವು ನೇರವಾಗಿ ತಿನ್ನೋದ್ರಿಂದ ಅವು ನಮ್ಮಗಳ ಮೇಲೆ, ಪರಿಸರದ ಮೇಲೆ, ಪ್ರಾಣಿಗಳ ಮೇಲೆ, ಇವೆಲ್ಲವುಗಳ ಮೇಲೆ ಏನಪ್ಪಾ ಅಂತಂದ್ರೆ ಒಂದು ಹೆಚ್ಚಿನ ದುಷ್ಪರಿಣಾಮ ಬೀರ್ತಾ ಇರೋದ್ರಿಂದ ಇವತ್ತಿನ ದಿನಗಳಲ್ಲಿ ಕೇವಲ ರಾಸಾಯನಿಕಗಳನ್ನ ಅಷ್ಟೇ ಅಲ್ಲ, ಬೇರೆ ಬೇರೆ ಮತ್ತು ಇತರ ಉಪಕ್ರಮಗಳನ್ನ ಮತ್ತು ಜೈವಿಕವಾಗಿರುವಂತಹ ಕ್ರಮಗಳನ್ನ ಮತ್ತು ಕೆಲವೊಂದು ನಾವು ಕೈಗೊಳ್ಳುವಂತಹ ಕೃಷಿ ಚಟುವಟಿಕೆಗಳ ಮುಖಾಂತರನೂ ಸಹ ಈ ರೋಗಗಳ ಒಂದು ನಿರ್ವಹಣೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂತ ಒಂದು ಮಾತಿನಲ್ಲಿ ಈ ಎಲ್ಲಾ ಚಟುವಟಿಕೆಗಳನ್ನ ಒಗ್ಗೂಡಿಸಿ ಅಂದ್ರೆ ಎಲ್ಲಾ ಚಟುವಟಿಕೆಗಳನ್ನು ಸ್ವಲ್ಪ ಸ್ವಲ್ಪ ನಾವು ಅಳವಡಿಸಿಕೊಂಡು ರೋಗಗಳ ನಿಯಂತ್ರಣ ಮಾಡುವುದಕ್ಕೆ ನಾವೇನಂತೀವಿ ಅಂದ್ರೆ ಸಮಗ್ರ ರೋಗ ನಿರ್ವಹಣಾ ಪದ್ಧತಿಗಳಂತ ನಾವು ಕರಿತೀವಿ. ಈಗ ಮೊದಲನೇದಾಗಿ ನಾನು ಈ ಮುಂಗಾರು ಬೆಳೆಗಳಲ್ಲಿ ಒಂದು ಪ್ರಮುಖ ಬೆಳೆ ಅಂದ್ರೆ ನಮಗೆ ಈಗ ತೊಗರಿ ಬೆಳೆ ಬಗ್ಗೆ ನಾನು ಒಂದು ವಿಚಾರ ಹೇಳ್ತೇನೆ. ಈಗ ತೊಗರಿ ಬೆಳೆಯಲ್ಲಿ ನಮಗೆ ಸಮಗ್ರ ರೋಗ ನಿರ್ವಹಣಾ ಮಾಡುವ ಪದ್ಧತಿ ಅಥವಾ ಅವಶ್ಯಕತೆ ಎಲ್ಲಿ ಕಂಡು ಬರ್ತದೆ? ಸಾಮಾನ್ಯವಾಗಿ ತೊಗರಿ ಅಂತ ತಕ್ಷಣ ಪ್ರತಿಯೊಬ್ಬ ರೈತರಿಗೂ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದ ಎಲ್ಲಾ ಭಾಗದಲ್ಲಿ ಬೆಳೆಯುವಂತಹ ಒಂದು ಅತಿ ಹೆಚ್ಚಿನ ಪ್ರದೇಶ ಆವರಿಸಿರುವಂತಹ ಈ ಬೆಳೆ. ಈ ಬೆಳೆಯಲ್ಲಿ ನೆಟೆ ರೋಗ ಅನ್ನುವಂಥದ್ದು ನಮಗೆಲ್ಲಾ ರೈತ ಬಾಂಧವರಿಗೆ ತಿಳಿದಿರುವಂತಹದ್ದು, ಒಂದು ಬಹುತೇಕ ಹೆಚ್ಚು ರೈತರು ಬಾಂಧವರಿಗೆ ಪರಿಚಿತ ಇರುವಂತಹ ಒಂದು ತೊಗರಿ ಬೆಳೆಯ ಪ್ರಮುಖ ರೋಗ. ಈ ರೋಗದ ನಿರ್ವಹಣೆ ಏನಪ್ಪಾ ಅಂತಂದ್ರೆ ಸಮಗ್ರ ರೋಗ ನಿರ್ವಹಣಾ ಪದ್ಧತಿ ಅಳವಡಿಸಿಕೊಳ್ಳುವುದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ಕೇವಲ ನಾವು ಬೆಳೆಗಳಿಗೆ ಏನಪ್ಪಾ ಅಂತಂದ್ರೆ ರೋಗ ತಡಿಲಿಕ್ಕೆ ಇಲ್ಲಿ ಸಿಂಪಡಣೆ ಮಾಡುವುದರಿಂದಲೂ ಸಹ ರೋಗ ನಿರ್ವಹಣೆ ಆಗುವುದಿಲ್ಲ. ಬೀಜಗಳಿಗೆ ಏನಪ್ಪಾ ಅಂತಂದ್ರೆ ಕೇವಲ ಬೀಜೋಪಚಾರದಿಂದ ಮಾತ್ರನೂ ನಿರ್ವಹಣೆ ಆಗುವುದಿಲ್ಲ, ಅಥವಾ ಯಾವುದೇ ರಾಸಾಯನಿಕಗಳನ್ನು ಮಾತ್ರ ಬಳಸಿದ್ರಿಂದಲೂ ಸಹ ನಿರ್ವಹಣೆ ಆಗುವುದಿಲ್ಲ. ಒಟ್ಟಾರೆ ಈ ತೊಗರಿಯಲ್ಲಿ ಬರುವಂತಹ ನೆಟೆ ರೋಗದ ನಿರ್ವಹಣೆಗೆ ನಾವು ಕೆಲವೊಂದು ಚಟುವಟಿಕೆಗಳನ್ನ ಪ್ರತಿ ವರ್ಷ ಕಡ್ಡಾಯವಾಗಿ ನಾವೇನಪ್ಪಾ ಅಂತಂದ್ರೆ ಕೈಗೊಳ್ಬೇಕಾಗ್ತದೆ. ಅದರಲ್ಲಿ ಪ್ರಮುಖವಾಗಿ ನಾವು ಹೇಳಬೇಕು ಅಂತಂದ್ರೆ ಈಗ ಬೇಸಿಗೆ ಹಂಗಾಮಿನಲ್ಲಿ ಆಳವಾಗಿ ಉಳುಮೆ ಮಾಡುವಂತಹದ್ದು ಒಂದು. ಈ ಬೇಸಿಗೆ ಹಂಗಾಮಿನಲ್ಲಿ ಆಳವಾಗಿ ಉಳುಮೆ ಮಾಡುವುದರ ಜೊತೆ ಏನಾಗ್ತದೆ ಅಂತಂದ್ರೆ ಮಣ್ಣಿನಲ್ಲಿರುವಂತಹ ರೋಗಕಾರಕಗಳು ಬಿಸಿಲಿಗೆ ಹೊರಗೆ ಬಂದು ಅವು ಏನಪ್ಪಾ ಅಂತಂದ್ರೆ ರೋಗ ಒಂದು ಹರಡುವಂತಹ ಒಂದು ಪ್ರಮಾಣ ಕಡಿಮೆ ಆಗ್ತದೆ. ತದನಂತರ ನಾವು ಈ ಮುಂಗಾರು ಪ್ರಾರಂಭ ಆಗಿರುವಂತಹ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಹೊಲಗದ್ದೆಗಳಲ್ಲಿ ಏನಪ್ಪಾ ಅಂತಂದ್ರೆ ನೀರು ನಿಲ್ಲದ ಹಾಗೆ ನಾವು ಉಳುಮೆ ಮಾಡಿ ಭೂಮಿಯನ್ನ ನಾವು ಬಿತ್ತನೆಗೆ ರೆಡಿ ಮಾಡ್ಕೋಬೇಕು. ತದನಂತರ ಈಗ ಎಲ್ಲಿ ಸಾಧ್ಯತೆ ಇದೆ ಅಲ್ಲಿ ರೋಗವನ್ನ ತಡೆದುಕೊಳ್ಳುವಂತಹ ತಳಿಗಳನ್ನೇನಪ್ಪಾ ಅಂತಂದ್ರೆ ಆಯ್ಕೆ ಮಾಡುವುದು ಬಹಳ ಸೂಕ್ತ ಆಗಿದೆ. ಈಗ ನಾವು ರೋಗ ನಿರೋಧಕ ಅಂದ್ರೆ ನೆಟ್ಟೆ ರೋಗ ನಿರೋಧಕ ತಳಿಗಳಲ್ಲಿ ಈಗ ವಿಶ್ವವಿದ್ಯಾಲಯದಿಂದ ಬಿಡುಗಡೆಗೊಂಡಿರುವಂತಹ GRG 811 ಮತ್ತು GRG 152 ಈ ಎರಡು ಹೊಸ ತಳಿಗಳು ಏನಪ್ಪಾ ಅಂತಂದ್ರೆ ನೆಟ್ಟೆ ರೋಗವನ್ನು ತಡೆದುಕೊಳ್ಳುವುದರಿಂದ ಇವುಗಳನ್ನು ನಾವು ಬಿತ್ತನೆಗೆ ಬಳಸುವುದೇನಪ್ಪಾ ಅಂತಂದ್ರೆ ಬಹಳ ಸೂಕ್ತವಾಗಿರ್ತದೆ. ಸೊ ಈ ಕಾರಣದಿಂದ ನಾವು ಇಲ್ಲಿ ಬೆಳೆಗಳನ್ನ ಏನಪ್ಪಾ ಅಂತಂದ್ರೆ ರೋಗ ನಿರೋಧಕ ಶಕ್ತಿ ಹೊಂದಿರುವಂತಹ ಬೆಳೆಗಳನ್ನು ಸಹ ನಾವು ಅಳವಡಿಸಿಕೊಳ್ಳುವುದರಿಂದ ರೋಗದ ನಿಯಂತ್ರಣ ಮಾಡಬಹುದು. ಇದಲ್ಲದೆ ಏನಪ್ಪಾ ಅಂತಂತಂದ್ರೆ ಈಗ ಬಿತ್ತನೆ ಪೂರ್ವದಲ್ಲಿ ಬೀಜೋಪಚಾರ ಮಾಡ್ಲಿಕ್ಕೆ ನಾವು ರೈತರಿಗೆ ಸಾಕಷ್ಟು ಬಾರಿ ಹೇಳ್ತಾ ಇದ್ದೀವಿ. ಇಲ್ಲಿ ಬೀಜೋಪಚಾರದಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಪ್ರತಿ ಒಂದು ಕಿಲೋ ಬೀಜಕ್ಕೆ ಟ್ರೈಕೋಡರ್ಮಾ 5 ಗ್ರಾಂ, PSB ಮತ್ತು ರೈಸೋಬಿಯಂ ಇವುಗಳನ್ನು ಸಹ 5-5 ಗ್ರಾಮದಂತೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡುವುದರಿಂದ ಈ ಬೆಳೆಯಲ್ಲಿ ಹರಡುವಂತಹ ನೆಟೆ ರೋಗ ಆಗಬಹುದು ಅಥವಾ ಅದರಲ್ಲಿ ಮಣ್ಣಿನಿಂದ ಹರಡುವಂತಹ ನೆಟೆ ರೋಗವನ್ನು ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಎಲ್ಲಿ ಯಾವ ಪ್ರದೇಶದಲ್ಲಿ ನೆಟೆ ರೋಗ ಅತಿ ಹೆಚ್ಚಿಗೆ ಕಂಡು ಬರುತ್ತಾ ಇರ್ತದೋ ಅಂತಹ ಭೂಮಿಯಲ್ಲಿ ಪ್ರತಿ ಎಕರೆಗೆ ಏನಪ್ಪಾ ಅಂತಂದ್ರೆ ರೈತರು 2 ಕಿಲೋ ಟ್ರೈಕೋಡರ್ಮಾನ ಇವತ್ತು ತಿಪ್ಪೆ ಗೊಬ್ಬರ ಆಗಬಹುದು, ಎರೆಹುಳ ಗೊಬ್ಬರ ಆಗಬಹುದು ಅಥವಾ ಕಳೆತ ಇನ್ಯಾವುದೇ ಕೋಳಿ ಗೊಬ್ಬರ ಆಗಬಹುದು ಇವುಗಳ ಜೊತೆಗೆ ಏನಪ್ಪಾ ಅಂದ್ರೆ ಸುಮಾರು 2-3 ಕ್ವಿಂಟಲ್ದಷ್ಟು ಗೊಬ್ಬರ ಜೊತೆಗೆ ಈ ಟ್ರೈಕೋಡರ್ಮಾವನ್ನ ಮಿಶ್ರಣ ಮಾಡಿ ಅಲ್ಲಿ ಬಿತ್ತನೆ ಬೀಳುವಂತ ಸಾಲುಗಳಲ್ಲಾಗಬಹುದು ಅಥವಾ ಇಡೀ ಹೊಲದಲ್ಲಿ ಏನಪ್ಪಾ ಅಂದ್ರೆ ನೆಟ್ಟೆ ಬರುವಂತ ಜಾಗದಲ್ಲಿ ಅದನ್ನು ಸರಿಯಾಗಿ ಹರಡಿದೀವಿ ಅಂತಂತಂದ್ರೆ ಇಲ್ಲಿ ನೆಟ್ಟೆ ರೋಗವನ್ನ ಅತಿ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ. ಹೀಗೆ ಈ ಎಲ್ಲಾ ಚಟುವಟಿಕೆಗಳನ್ನು ಒಟ್ಟಾರೆ ಸೇರಿಸಿಕೊಂಡು ಒಟ್ಟಿಗೆ ನಾವು ಏನಪ್ಪಾ ಅಂತಂದ್ರೆ ಕ್ರಮಬದ್ಧವಾಗಿ ಕೈಗೊಂಡಲ್ಲಿ ಸಮಗ್ರ ನಿರ್ವಹಣೆ ಮಾಡಲಿಕ್ಕೆ ಇಲ್ಲಿ ಏನಪ್ಪಾ ಅಂತಂದ್ರೆ ರೈತರಿಗೆ ಒಂದು ಒಳ್ಳೆ ಅವಕಾಶ ಇರ್ತದೆ. ಇದರಲ್ಲಿ ಖರ್ಚು ಸಹ ಕಡಿಮೆ ಆಗ್ತದೆ. ಪದೇ ಪದೇ ಇನ್ನೊಂದೇನಪ್ಪಾ ಅಂತಂದ್ರೆ ತೊಗರಿ ಬೆಳೆಯುವುದನ್ನ ನಾವು ಸಹ ಇಲ್ಲಿ ಸ್ವಲ್ಪ ಕಡಿಮೆ ಮಾಡಬೇಕಾಗ್ತದೆ. ಯಾಕಂತಂದ್ರೆ ಕೆಲವೊಂದು ಬಾರಿ ನಮ್ಮ ಮಣ್ಣಿನಲ್ಲಿ ನೆಟೆ ರೋಗದ ಪ್ರಮಾಣ ಹೆಚ್ಚಾಗ್ಲಿಕ್ಕೆ ಶುರುವಾಗಿತ್ತು ಅಂದ್ರೆ ಅಂತಹ ರೈತರಿಗೆ ನಾವೇನಪ್ಪಾ ಅಂತಂದ್ರೆ ಬೆಳೆ ಪರಿವರ್ತನೆಯೂ ಸಹ ನಾವು ಮಾಡ್ಲಿಕ್ಕೆ ಹೇಳ್ತೀವಿ. ಇದು ಒಂದೇನಪ್ಪಾ ಅಂತಂದ್ರೆ ಈ ರೋಗ ನಿರ್ವಹಣೆಯಲ್ಲಿ ಒಂದು ಕ್ರಮ. ಇದರಲ್ಲಿ ಪ್ರತಿ 2 ವರ್ಷಕ್ಕೆ 1 ಬಾರಿ ಏನಪ್ಪಾ ಅಂತಂದ್ರೆ ತೊಗರಿ ಬೆಳೆಯನ್ನ ತೆಗೆದು ಬಿಟ್ಟು ಅಲ್ಲಿ ಜೋಳ, ಹೆಸರು, ಕಡಲೆ ಈ ಬೆಳೆಗಳಿಗೆ ಹೋಗೋದ್ರಿಂದ ಸಹ ರೋಗದ ಒಂದು ನಿರ್ವಹಣೆಯನ್ನ ನಮಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಇನ್ನೊಂದೇನಪ್ಪಾ ಅಂತಂದ್ರೆ ಈಗ ಮುಂಗಾರು ಹಂಗಾಮಿನಲ್ಲಿ ನಾವು ಇತ್ತೀಚೆಗೆ ಒಂದು ಹೊಸ ಪದ್ಧತಿಯನ್ನು ಕಂಡುಕೊಂಡಿದ್ದೀವಿ. ಏನಪ್ಪಾ ಅಂತಂದ್ರೆ ಜೂನ್ ಮೊದಲನೇ ವಾರದಲ್ಲಿ ಸುಮಾರು ಬಿಳಿಜೋಳದ ಬೀಜಗಳನ್ನ ಈ ತೊಗರಿ ಹೊಲಗಳಲ್ಲಿ ತೆಳುವಾಗಿ ಬಿತ್ತನೆ ಮಾಡಿ ಜುಲೈ 15ರವರೆಗೆ ಅದನ್ನು ಬೆಳೆಯೋದಕ್ಕೆ ಬಿಟ್ಟು ನಂತರ ಅದನ್ನ ರೋಟೋವೇಟರ್ ಇಂದ ಮಣ್ಣಿನಲ್ಲಿ ಸೇರಿಸೋದ್ರಿಂದ ಅಲ್ಲಿ ಮಣ್ಣಿನಲ್ಲಿ ಏನಪ್ಪಾ ಅಂತಂದ್ರೆ ಈ ತೊಗರಿಗೆ ನೆಟೆ ಹರಡುವ ಒಂದು ಸೂಕ್ಷ್ಮಾಣು ಜೀವಿ ಏನಿದೆಯಲ್ಲ ಶಿಲೀಂಧ್ರ, ಫ್ಯುಸೇರಿಯಂ ಅನ್ನುವಂಥ ಶಿಲೀಂಧ್ರ, ಅದರದ್ದು ಸಂಖ್ಯೆಯನ್ನ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಹೀಗೆ ಒಟ್ಟಾರೆ ಏನಪ್ಪಾ ಅಂತಂದ್ರೆ ತೊಗರಿಯಲ್ಲಿ ಸಮಗ್ರ ರೋಗ ನಿರ್ವಹಣೆ ಅಂದ್ರೆ ನೆಟೆ ರೋಗದ ಸಮಗ್ರ ರೋಗ ನಿರ್ವಹಣೆಗೆ ಈ ಎಲ್ಲಾ ಕ್ರಮಗಳನ್ನು ನಾವು ಚಾಚು ತಪ್ಪದೆ ಅಳವಡಿಸಿಕೊಂಡಿದ್ದೇ ಆದಲ್ಲಿ ಏನಪ್ಪಾ ಅಂದ್ರೆ ರೋಗದ ನಿರ್ವಹಣೆ ಮಾಡ್ಲಿಕ್ಕೆ ನಮಗೆ ತುಂಬಾ ಏನಪ್ಪಾ ಅಂತಂದ್ರೆ ಯಶಸ್ವಿಯಾಗಿ ಸಾಧ್ಯತೆ ಆಗ್ತದೆ ಅಂತ ಇಲ್ಲಿ ಹೇಳ್ಬಹುದು. ಈಗ ಅಂತರ ಬೆಳೆಗಳ ಬಗ್ಗೆ ಏನ್ ಹೇಳ್ತೀರಿ, ಇದು ಒಂದು ಕ್ರಮ ಅಂತ ಹೇಳ್ತೀರಿ ಅಂತರ ಬೆಳೆಗಳನ್ನ ಬೆಳೆಯೋದು? ಈಗ ಏನಾಗ್ತದೆ ಅಂದ್ರೆ ಸಾಮಾನ್ಯವಾಗಿ ನಾವು ಬೇಸಾಯ ಮಾಡುವಂತ ಬೆಳೆಗಳಲ್ಲಿ ಮೂಲವಾಗಿ ಏನಪ್ಪಾ ಅಂತಂದ್ರೆ ತೊಗರಿ ಬೆಳೆಯನ್ನೇ ಬೆಳೆಯುವಂತಹ ರೈತರಿಗೆ ಈಗ ಬೇರೆ ಬೆಳೆಗಳನ್ನು ಸಹ ಇಲ್ಲಿ ಅಂತರ ಬೆಳೆಯಾಗಿ ಬೇಸಾಯ ಮಾಡ್ಲಿಕ್ಕೆ ಅವಕಾಶ ಇದೆ. ಅದರಲ್ಲಿ ಪ್ರಮುಖವಾಗಿ ಹೇಳಬೇಕು ಅಂತಂದ್ರೆ ಈಗ ಉತ್ತರ ಕರ್ನಾಟಕದ ಒಂದು ನಮ್ಮ ಪ್ರದೇಶದಲ್ಲಿ ಈಗ ತೊಗರಿ ಬೆಳೆಯಲ್ಲಿ ಅಂತರ ಬೆಳೆಯಾಗಿ ಏನಪ್ಪಾ ಅಂತಂತಂದ್ರೆ ನಾವು ಬೆಳಿಲಿಕ್ಕೆ ಏನಪ್ಪಾ ಅಂತಂದ್ರೆ ಸಜ್ಜಿ, ಸಜ್ಜಿ ಜೊತೆಗೆ ಏನಪ್ಪಾ ಅಂತಂತಂದ್ರೆ ನವಣೆ, ನವಣೆ ಮತ್ತೆ ಹೆಸರು, ಉದ್ದು, ಸೋಯಾಬೀನ್ ಈ ಬೆಳೆಗಳನ್ನು ಏನಪ್ಪಾ ಅಂತಂದ್ರೆ ನಾವು ಅಂತರ ಬೆಳೆಯಾಗಿ ಬಿತ್ತನೆ ಮಾಡ್ಲಿಕ್ಕೆ ಅವಕಾಶ ಇದೆ. ಈಗ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ತೊಗರಿಯಲ್ಲಿ ಈಗ ಸಾಲಿನಿಂದ ಸಾಲಿಗೆ 4-5 ಅಡಿ ಅಂತರ ಇಟ್ಟಲ್ಲಿ 3 ಸಾಲು ಸಜ್ಜೆ ಅಥವಾ 2 ಸಾಲು ಸೂರ್ಯಕಾಂತಿ ಅಥವಾ 4 ಸಾಲು ಸೋಯಾಬೀನ್ ಗಳನ್ನು ಸಹ ಬಿತ್ತನೆ ಮಾಡ್ಲಿಕ್ಕೆ ಬರ್ತದೆ. ಈಗ ನೀರಾವರಿ ತೊಗರಿ ಇದ್ದಲ್ಲಿ ಏನಪ್ಪಾ ಅಂತಂತಂದ್ರೆ ಅಂತಹ ಪ್ರದೇಶದಲ್ಲಿ ಕೆಲವೊಬ್ಬರು ಈಗ BSMR 736 ತಳಿಯನ್ನ ಬಿತ್ತನೆ ಮಾಡ್ತಿರ್ತಾರೆ. BSMR 736 ತಳಿಯನ್ನು ಬಿತ್ತನೆ ಮಾಡಿದ್ದಲ್ಲಿ ಸಾಲಿನಿಂದ ಸಾಲಿಗೆ 8 ಅಡಿ ಅಂತರ ಬೆಳೆಯಲಾಗುತ್ತದೆ. ಈ 8 ಅಡಿ ಒಂದು ಸ್ಥಳದಲ್ಲಿ ಏನಪ್ಪಾ ಅಂತಂದ್ರೆ 4 ಸಾಲದವರೆಗೆ ನಮಗೆ ಹೆಸರು, ಸೋಯಾಬೀನು ಅಥವಾ ಸಜ್ಜೆಯನ್ನು ಸಹ ಏನಪ್ಪಾ ಅಂತಂದ್ರೆ ಬಿತ್ತಲಿಕ್ಕೆ ಅವಕಾಶ ಇದೆ. ಹೀಗೇನಪ್ಪಾ ಅಂತಂದ್ರೆ ಈ ಅಂತರ ಬೆಳೆಗಳನ್ನು ಬೆಳೆಯೋದ್ರಿಂದಲೂ ಸಹ ನಮ್ಮಲ್ಲಿ ರೋಗದ ಪ್ರಮಾಣವನ್ನ ಕಡಿಮೆ ಮಾಡಬಹುದು. ಮತ್ತೆ ತೊಗರಿ ಒಂದು ಬೆಳೆಯ ಜೊತೆಗೆ ಏನಪ್ಪಾ ಅಂತಂದ್ರೆ ಇತರ ಬೆಳೆಯನ್ನು ನಾವು ಬೆಳೆದು ಹೆಚ್ಚಿನ ಲಾಭನೂ ಸಹ ಪಡೀಲಿಕ್ಕೆ ಅವಕಾಶ ಆಗ್ತದೆ. ಈಗ ಮುಖ್ಯವಾಗಿ ರೋಗ ನಿರ್ವಹಣೆಯಲ್ಲಿ ಬಿತ್ತನೆಯ ಸಮಯ ಯಾವ ರೀತಿ ಪಾತ್ರ ವಹಿಸುತ್ತದೆ? ಬಿತ್ತನೆಯ ಸಮಯ ಈಗ ಬಿತ್ತನೆ ಸಮಯದಲ್ಲಿ ಏನಪ್ಪಾ ಅಂತಂತಂದ್ರೆ ನಾವು ರೋಗ ನಿರ್ವಹಣೆ ಮಾಡ್ಲಿಕ್ಕೆ ಬೀಜೋಪಚಾರಗಳನ್ನ ನಾವು ಕೈಗೊಳ್ಳೋದು ಬಹಳ ಮುಖ್ಯವಾಗ್ತದೆ. ಯಾಕಂತಂದ್ರೆ ಈಗ ಟ್ರೈಕೋಡರ್ಮಾ ಅನ್ನುವಂತ ಜೈವಿಕ ಶಿಲೀಂಧ್ರ ನಾಶಕದಿಂದ ನಾವು ಬೀಜೋಪಚಾರ ಮಾಡೋದ್ರಿಂದ ಮಣ್ಣಿಂದ ಹರಡುವಂತ ಯಾವುದೇ ರೋಗವನ್ನು ಏನಪ್ಪಾ ಅಂತಂದ್ರೆ ನಾವು ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಎಲ್ಲಿ ರೈತ ಬಾಂಧವರಿಗೆ ಈಗ ಟ್ರೈಕೋಡರ್ಮಾ ಅನ್ನುವಂತ ಜೈವಿಕ ಶಿಲೀಂಧ್ರ ನಾಶಕವು ಸಿಗುವುದಿಲ್ಲವೋ ಅಂತಹ ಸಂದರ್ಭದಲ್ಲಿ ರೈತರು ಕನಿಷ್ಠ ತಮ್ಮ ಹತ್ತಿರ ಇರುವಂತಹ ಯಾವುದಾದ್ರೂ ಶಿಲೀಂಧ್ರ ನಾಶಕವನ್ನಾದ್ರೂ ಸಹ ಪ್ರತಿ ಕಿಲೋ ಬೀಜಕ್ಕೆ 2 ಗ್ರಾಮದಂತೆ ಏನಪ್ಪಾ ಅಂತಂದ್ರೆ ತೊಗರಿಗೆ, ಶೇಂಗಾ ಆದ್ರೂ ಸಹ 2 ಗ್ರಾಮು, ಈಗ ಸೋಯಾಬೀನು, ಹೆಸರು, ಉದ್ದು ಈ ಬೆಳೆಗಳಲ್ಲೂ ಸಹ ಏನಪ್ಪಾ ಅಂತಂದ್ರೆ ಪ್ರತಿ ಕಿಲೋ ಬೀಜಕ್ಕೆ 1 ಗ್ರಾಮದಂತೆ ಬೀಜೋಪಚಾರ ಮಾಡಿ ಶಿಲೀಂಧ್ರ ನಾಶಕದಿಂದ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ನಾವು ಇಲ್ಲಿ ಶಿಲೀಂಧ್ರ ನಾಶಕದಿಂದ ಬೀಜೋಪಚಾರ ಮಾಡಿದಾಗ ಸಸಿಗಳ ಹಂತದಲ್ಲಿ ಬರುವಂತಹ ಯಾವುದೇ ರೋಗವನ್ನು ನಾವು ಇಲ್ಲಿ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈಗ ಇನ್ನೊಂದು ಬೀಜೋಪಚಾರ ಇಲ್ಲಿ ಅವಶ್ಯಕತೆ ಇದೆ. ಅಲ್ಲಿ ಅಂತಂದ್ರೆ ಹೆಸರು, ಉದ್ದು ಮತ್ತು ಸೋಯಾಬೀನ್ ಈ ಬೆಳೆಗಳಲ್ಲಿ ಏನಪ್ಪಾ ಅಂತಂತಂದ್ರೆ ನಂಜಾಣು ರೋಗದ ಬಾಧೆ ಮುಂದಿನ ದಿನಗಳಲ್ಲಿ ಹೆಚ್ಚು ಕಂಡು ಬರುವಂತ ಒಂದು ಸಂದರ್ಭ ಇರ್ತದೆ. ಅಲ್ಲಿ ರಸ ಹೀರುವ ಕೀಟಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಗೌಚು ಅಥವಾ ಇಮಿಡಕ್ಲೋಪಿಡ್ ಅನ್ನುವಂತ ಒಂದು ಕೀಟನಾಶಕವನ್ನ ಪ್ರತಿ ಕಿಲೋ ಬೀಜಕ್ಕೆ 5-10 ಮಿಲಿಯನ್ ನಾವು ಬಳಸಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ರೆ ಇಲ್ಲಿ 1 ತಿಂಗಳವರೆಗೂ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿಯಾದ ರಸ ಹೀರುವ ಕೀಟಗಳಿಂದ ಬರುವ ವೈರಸ್ ಅಥವಾ ನಂಜಾಣು ರೋಗಗಳನ್ನ ಏನಪ್ಪಾ ಅಂತಂದ್ರೆ ಈ ಹೆಸರು, ಉದ್ದು ಮತ್ತೆ ಸೋಯಾಬೀನ್ ಗಳಲ್ಲಿ ಏನಪ್ಪಾ ಅಂದ್ರೆ ನಿಯಂತ್ರಣ ಮಾಡಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಈಗ ಸಾಮಾನ್ಯವಾಗಿ ವಿಜ್ಞಾನಿಗಳು ರೈತರಿಗೆ ಹೇಳ್ತಾ ಇರ್ತೀರಿ ಏನಂತಂದ್ರೆ ಮುಂಚಿತವಾಗಿ ಬಿತ್ತನೆ ಮಾಡಿ ಅಂತೇಳಿ. ಈ ಬಿತ್ತನೆ ಸಮಯ ಅಥವಾ ಬಿತ್ತನೆ ವೇಳೆ ಅಂತ ಹೇಳ್ತೀವಿ ನಾವು, ಇದು ಯಾವ ರೀತಿ ನಮ್ಮ ಬೆಳೆ ಒಂದು ಬೆಳವಣಿಗೆ ಇರಬಹುದು ಅಥವಾ ರೋಗಕ್ಕೆ ತುತ್ತಾಗ್ತಕ್ಕಂಥ ಸಾಧ್ಯತೆಗಳು ಯಾಗಿರ್ತವೆ? ಈಗ ನೋಡ್ರಿ, ನೀವು 15ರೊಳಗಾಗಿ ತೊಗರಿ ಬಿತ್ತನೆ ಮಾಡಂತ ಹೇಳ್ತೀರಿ, ಆದ್ರೆ ಅನಿವಾರ್ಯ ಕಾರಣದ ರೈತರು ಜುಲೈ ಕೊನೆ ವಾರ, ಆಗಸ್ಟ್ ಮೊದಲನೇ ವಾರ ತನಕ ಬಿತ್ತನೆ ಮಾಡುವಂತ ರೈತರಿದ್ದಾರೆ. ಇದು ಯಾವ ರೀತಿ ರೋಗಕ್ಕೆ ತುತ್ತಾಗ್ತವೆ ಬೆಳೆಗಳು? ಈ ಎರಡೂ ತಾವು ಹೇಳಿರುವಂತಹ ಸಂದರ್ಭಗಳಲ್ಲಿ ಏನಪ್ಪಾ ಅಂತಂದ್ರೆ ಈಗ ಕಳೆದ 5-6 ವರ್ಷಗಳಿಂದ ಇದು ನಮಗೆ ಪ್ರಾಸಂಗಿಕವಾಗಿ ಮತ್ತು ಕೆಲವೊಂದು ಬಾರಿ ಪದೇ ಪದೇ ಇದು ನಮಗೆ ಎದ್ದು ಕಾಣ್ತಾ ಇದೆ. ಎರಡು ಬೆಳೆಗಳಲ್ಲಿ ನಾನು ಈ ವಿಷಯಗಳನ್ನ ಇಲ್ಲಿ ಪ್ರಸ್ತಾಪಿಸಿ ತಮ್ಮೊಂದಿಗೆ ಚರ್ಚಿಸ್ತೀನಿ. ಮೊದಲನೇದಾಗಿ ನಾವು ಹೇಳುವುದೇನಂತಂದ್ರೆ ತೊಗರಿ ಬೆಳೆ. ಈ ತೊಗರಿ ಬೆಳೆಯನ್ನೇನಪ್ಪಾ ಅಂತಂದ್ರೆ ರೈತರು ಸಾಮಾನ್ಯವಾಗಿ ಜೂನ್ ಮೊದಲನೇ ವಾರದಿಂದ ಹಿಡಿದು ಜುಲೈ 15ರವರೆಗೆ ನಾವು ಬಿತ್ತನೆ ಮಾಡಿ ಅಂತ ಹೇಳ್ತೀವಿ. ಈಗ ಆಗ್ಲೇ ಏನಪ್ಪಾ ಅಂತಂದ್ರೆ ಒಂದು ವಿಚಾರವನ್ನು ನಾವೆಲ್ಲರೂ ತಿಳ್ಕೋಬೇಕು. ಮುಂಗಾರು ಮಳೆಗಳೇನಪ್ಪಾ ಅಂತಂದ್ರೆ ಜೂನ್ 6ನೇ ತಾರೀಕು ನಂತರ ದಿನಗಳಲ್ಲಿ ನಮ್ಮ ಒಂದು ಉತ್ತರ ಕರ್ನಾಟಕದ ರಾಜ್ಯದಲ್ಲಿ ಎಲ್ಲಾ ಕಡೆ ಏನಪ್ಪಾ ಅಂದ್ರೆ ಮಳೆಗಳು ಸರಿಯಾಗಿ ಬರ್ತವೆ ಅನ್ನುವಂತ ಒಂದು ವಾಡಿಕೆ ಇತ್ತು. ಆದ್ರೆ ಇವತ್ತಿನ ದಿನಗಳಲ್ಲಿ ಏನಪ್ಪಾ ಅಂದ್ರೆ ವಾಡಿಕೆಯ ಮಳೆಗಳು ಏನಪ್ಪಾ ಅಂತಂದ್ರೆ ಕೆಲವೊಂದ್ ಕಡೆ ಸರಿಯಾಗಿ ಆಗದೇನೆ ಕೆಲವೊಂದ್ ಕಡೆ ತಡವಾಗಿನೂ ಸಹ ಮಳೆ ಬರ್ತವೆ. ರೈತರು ಒಂದು ಆಸೆ ಯಾವ ರೀತಿಯಾಗಿರ್ತದಂದ್ರೆ ಮಳೆ ಅಕಸ್ಮಾತ್ ಆಗಿ ನೆಲ ಹಸಿ ಆಗುವಾಗ ಅಂದ್ರೆ 40 ಮಿಲಿಮೀಟರ್ ಗಿಂತ ಮೇಲ್ಪಟ್ಟು ಮಳೆ ಬಂತು ಅಂತಂದ್ರೆ ರೈತರು ನೇರವಾಗಿ ಏನಪ್ಪಾ ಅಂತಂದ್ರೆ ಬಿತ್ತನೆಗೆ ಹೋಗಿಬಿಡ್ತಾರೆ. ಸೊ ಅಂತ ಸಂದರ್ಭಗಳಲ್ಲಿ ಏನಪ್ಪಾ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಅದು ಬರ ಬರುವಂತಹ ಒಂದು ನಿರೀಕ್ಷೆ ಇತ್ತು ಅಂದ್ರೆ ರೈತರು ಸಾಧ್ಯ ಆದಷ್ಟು ಬರ ನಿರೋಧಕತೆ ತಡೆದುಕೊಳ್ಳುವಂತ ಒಂದು ಉಪಚಾರ ಮಾಡಬೇಕು. ಅದು ಸರಳವಾಗಿದೆ. ಏನಂತಂದ್ರೆ 2% ಸುಣ್ಣದ ದ್ರಾವಣದಲ್ಲಿ ಬಿತ್ತನೆ ಬೀಜಗಳನ್ನ 1 ಗಂಟೆಗಳ ಕಾಲ ನೆನೆಸಿ ನಂತರ 6 ಗಂಟೆಗಳ ಕಾಲ ಆರಿಸಿ ಅದನ್ನ ಬಿತ್ತನೆ ಮಾಡೋದ್ರಿಂದ ಮುಂದೆ ಬರುವಂತಹ ಯಾವುದೇ ಒಂದು ಬರ ಪರಿಸ್ಥಿತಿಯನ್ನ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಎರಡನೇ ಭಾಗ, ಕಡಿಮೆ ಅವಧಿಯ ಬೆಳೆಗಳ ತಳಿಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಬಿತ್ತನೆ ಅಕಸ್ಮಾತ್ ಆಗಿ ಲೇಟ್ ಆದ್ರೂ ಸಹ ಯಾವುದೇ ರೀತಿಯಾದ ತೊಂದರೆ ಇರುವುದಿಲ್ಲ. ಈ ಉದಾಹರಣೆಗೆ TS3R ಇದೆ. TS3R 1-45 ದಿವಸಕ್ಕೆ ಏನಪ್ಪಾ ಅಂದ್ರೆ ಮಾಗಲಿಕ್ಕೆ ಸಾಧ್ಯತೆ ಇದೆ. TS3R ತಳಿಯನ್ನ ನಾವು July 2nd ವಾರದವರೆಗೂ ಸಹ ಏನಪ್ಪಾ ಅಂತಂದ್ರೆ ಬಿತ್ತನೆ ಮಾಡಲಿಕ್ಕೆ ಅವಕಾಶ ಇದೆ. ಅದೇ ರೀತಿಯಾಗಿ ನಮ್ಮಲ್ಲಿ ಹತ್ತಿ ಬೆಳೆಯನ್ನು ಇದೆ. ಈಗ ಹತ್ತಿ ಬೆಳೆ ಏನಪ್ಪಾ ಅಂದ್ರೆ ಸಾಮಾನ್ಯವಾಗಿ BT ಹತ್ತಿ ಪ್ರತಿಯೊಬ್ಬ ರೈತರು ಏನಪ್ಪಾ ಅಂದ್ರೆ ಬೆಳೀತಾ ಇರ್ತಾರೆ. BT ಹತ್ತಿಯನ್ನ ನಾವು ಇಲ್ಲಿ ಗಮನಿಸಿದಾಗ ಅದು ನೀರಾವರಿ ಪ್ರದೇಶಕ್ಕೆ ಮಾತ್ರ ಶಿಫಾರಸು ಮಾಡಿರುವಂತ ಒಂದು ಬೆಳೆ. ಆದಾಗ್ಯೂ ಸಹ ರೈತರು ಒಣ ಬೇಸಾಯದಲ್ಲೂ ಸಹ ಕನಿಷ್ಠ 5-6 ಕ್ವಿಂಟಲ್ ಆದ್ರೂ ಹತ್ತಿ ಬೆಳೆ ನಮಗೆ ಇಳುವರಿ ಬಂದ್ರೆ ನಮಗೆ ಅದು ಲಾಭದಾಯಕವಾಗಿದೆ ಅನ್ನುವಂತ ಒಂದು ಆಲೋಚನೆಯಿಂದ ಈಗ ಒಣ ಪ್ರದೇಶದಲ್ಲೂ ಸಹ ಏನಪ್ಪಾ ಅಂತಂದ್ರೆ ರೈತರು BT ಹತ್ತಿಯನ್ನ ಬಿತ್ತನೆ ಮಾಡ್ತಾರೆ. ಈಗ ಬೇಡ ಅಂತರೂ ಸಹ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ರೈತರು ಏನ್ ಮಾಡ್ಬೇಕು ಅಂದ್ರೆ ತಡವಾಗಿ ಬಿತ್ತನೆ ಮಾಡುವುದು ಅಂದ್ರೆ ಆಗಸ್ಟ್ ತಿಂಗಳವರೆಗೂ ನಾವು ಬಿತ್ತನೆ ಮಾಡುವುದು ಬೇಡ ಅಂತ ನಾವು ಹೇಳ್ತೀವಿ. ಕಾರಣ ಏನಪ್ಪಾ ಅಂತಂದ್ರೆ ಮುಂದಿನ ದಿನಗಳಲ್ಲಿ ತಡವಾಗಿ ಬಿತ್ತನೆ ಆದಲ್ಲಿ ಗುಲಾಬಿ ಕಾಯಿ ಕೊರಕದ ತೊಂದರೆ ಬರುವಂತ ಒಂದು ನಿರೀಕ್ಷೆ ಇರ್ತದೆ. ಈ ಕಾರಣಕ್ಕಾಗಿ ಏನಪ್ಪಾ ಅಂದ್ರೆ ರೈತರು ಅದನ್ನ ತಡವಾಗಿ ಬಿತ್ತನೆ ಮಾಡಬಾರದು. ಬಿತ್ತನೆ ಮಾಡುವುದು ಅನಿವಾರ್ಯತೆ ಇದೆ ಅಂತ ಒಂದು ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಏನಪ್ಪಾ ಅಂತಂದ್ರೆ ಹೂವಾಡುವಕ್ಕಿಂತ ಮುಂಚೆ ಅಂದ್ರೆ ಬೆಳೆ ಹೂವಾಡುವಕ್ಕಿಂತ ಮುಂಚಿನ ದಿನದಿಂದನೇ ಹಿಡಿದು ಹತ್ತಿ ಬೆಳೆಯಲ್ಲಿ ಕಾಯಿ ಕೊರಕದ ಗುಲಾಬಿ ಕಾಯಿ ಕೊರಕದ ನಿರ್ವಹಣೆಗೆ ಸಮಗ್ರ ಕೀಟ ನಿರ್ವಹಣಾ ಪದ್ಧತಿಗಳನ್ನು ಅಳವಡಿಸಿಕೊಂಡ್ರು ಅಂತಂತಂದ್ರೆ ಅಲ್ಲಿ ಬೆಳೆಯನ್ನ ಯಶಸ್ವಿಯಾಗಿ ಬೆಳೀಲಿಕ್ಕೆ ಸಾಧ್ಯತೆ ಆಗ್ತದೆ. ತಾವು ಹೇಳಿದಾಗ ಏನಾಗ್ತದೆ ಅಂದ್ರೆ ಮುಂಚಿತವಾಗಿ ಬಿತ್ತನೆ ಮಾಡಿದ್ರೆ ಕೆಲವೊಂದು ಲಾಭಗಳಿದಾವೆ. ಆದ್ರೆ ಮಳೆ ಅಥವಾ ಮುಂಗಾರು ಸರಿಯಾಗಿ ಆಗದಿದ್ರೆ ತಡವಾಗಿ ಬಿತ್ತನೆ ಮಾಡುವಂತ ಒಂದು ಪ್ರಸಂಗ ಬರ್ತದೆ. ಆ ತಡವಾಗಿ ಬಿತ್ತನೆ ಮಾಡಿದ್ರಿಂದ ಉಂಟಾಗುವ ಸಮಸ್ಯೆಗಳಿಗೆ ನಾವು ಮುಂಚಿತವಾಗಿನೇ ತಯಾರಿಗಳನ್ನ ಮಾಡಿಕೊಂಡು ಅದನ್ನು ನಿರ್ವಹಣೆ ಮಾಡ್ಕೊಳ್ಳೋದನ್ನ ನಾವು ಮಾಡಿಕೊಂಡಿವಿ ಅಂತಂತಂದ್ರೆ ಇಲ್ಲಿ ಬೆಳೆಗಳನ್ನೇನಪ್ಪಾ ಅಂತಂದ್ರೆ ಕನಿಷ್ಠ ನಾವು ಏನಪ್ಪಾ ಅಂತಂದ್ರೆ ಜುಲೈ ಕೊನೆಯ ವಾರದವರೆಗೆ ಮಾತ್ರ ಬೆಳೆಗಳ ಬಿತ್ತನೆಯನ್ನ ಮಾಡಿ ಮುಂದಿನ ದಿನಗಳಲ್ಲಿ ಏನಪ್ಪಾ ಅಂದ್ರೆ ಯಶಸ್ವಿ ಬೆಳೆಯನ್ನ ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಅಕಸ್ಮಾತ್ ಆಗಿ ಅದಕ್ಕೂ ತಡವಾಗುವಂತ ಒಂದು ನಿರೀಕ್ಷೆ ಇತ್ತು ಅಂತಂದ್ರೆ ನನ್ನ ಸಲಹೆ ಏನಪ್ಪಾ ಅಂತಂದ್ರೆ 1 ತಿಂಗಳವರೆಗೆ ಬೆಳೆಯನ್ನ ಯಾವುದೇ ರೀತಿಯಾಗಿ ಬಿತ್ತನೆ ಮಾಡದೇ ಹೊಲಗಳಿಗೆ ಏನಪ್ಪಾ ಅಂತಂದ್ರೆ ಉಳುಮೆ ಮಾಡಿ ಹಿಂಗಾರು ಬೆಳೆಗೆ ಕೈ ಹಾಕುವುದು ಬಹಳ ಸೂಕ್ತ. ಯಾಕಂದ್ರೆ ನಮಗೆ ಜುಲೈ ಕೊನೆಯ ವಾರದಿಂದ 1 ತಿಂಗಳ ಆಗಸ್ಟ್ ಮಾತ್ರ ಉಳಿದಿರ್ತದೆ. September 1st ವಾರದಿಂದ ನಮಗೆ ಏನಪ್ಪಾ ಅಂದ್ರೆ ಹಿಂಗಾರು ಬೆಳೆಗಳು ಪ್ರಾರಂಭ ಆಗ್ತವೆ. ಮುಂಚಿತವಾಗಿ ಕಡಲೆ, ಜೋಳ, ಕುಸುಬಿ ಇವೆಲ್ಲವೂ ಬೆಳೆಗಳೇನಪ್ಪಾ ಅಂತಂದ್ರೆ ಚಳಿಯಾಗಿರುವಂತ ಒಂದು ಸಂದರ್ಭದಲ್ಲಿನೇ ಮಾಗ್ಲಿಕ್ಕೆ ಬಂದುವಂತಂದ್ರೆ ಉತ್ತಮವಾದ ಇಳುವರಿ ಪಡೀಲಿಕ್ಕೆ ಒಳ್ಳೆ ಸಮಯ ಆಗ್ತದೆ ಹಿಂಗಾರು ಬೆಳೆಗಳಿಗೆ. ಡಾಕ್ಟರ್ ಮಲ್ಲಿಕಾರ್ಜುನ ಕೆಂಗಳ ಅವರೇ, ಮುಖ್ಯವಾಗಿ ಈ ರೋಗಗಳು ಬೆಳೆಗೆ ಬರ್ತಕ್ಕಂಥದ್ದು ಬೀಜದಿಂದ ಬರ್ತಾವ ಅಂತ ಹೇಳ್ತೀರಿ, ಮಣ್ಣಿಂದ ಬರ್ತಾವ ಅಂತ ಹೇಳ್ತೀರಿ, ಇದನ್ ಬಿಟ್ರೆ ಹೇಗೆ ಪ್ರಸಾರ ಆಗ್ತವೆ ರೋಗಗಳು? ಸಾಮಾನ್ಯವಾಗಿ ಏನಪ್ಪಾ ಅಂತಂದ್ರೆ ನೆಟ್ಟೆಯ ಬರುವಂತ ಅಥವಾ ಬುಡಕೊಳೆ ಅಥವಾ ಕಾಂಡಕೊಳೆ ಈ ರೋಗಗಳೇನಪ್ಪಾ ಅಂತಂದ್ರೆ ಮಣ್ಣಿನಿಂದಲೇನೇನಪ್ಪಾ ಅಂತಂದ್ರೆ ಹೆಚ್ಚಾಗಿ ಹರಡುತ್ತವೆ. ಇವು ಹೇಗೆ ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ಅಥವಾ ಹೊಸ ಬೆಳೆಗೆ ಹೆಂಗೆ ಬರ್ತದಂದ್ರೆ ಬೆಳೆ ಕಟಾವು ಆದ ನಂತರ ಆ ಬೆಳೆಯಿಂದ ಉಳಿದಿರುವಂತಹ ಈ ಬುಡಗಳು ಅಥವಾ ಬುಡ್ಚಿಗಳಂತ ನಾವೇನ್ ಕರಿತೀವಿ, ಕೊಯ್ಲುಗಳಂತ ನಾವು ಕರಿತೀವಿ, ಅಂತವುಗಳೇನಪ್ಪಾ ಅಂತಂದ್ರೆ ಮಣ್ಣಿನಲ್ಲಿ ಉಳಿದಿದ್ದು ಅಂತಂದ್ರೆ ಅದರಿಂದ ಈ ರೋಗ ಹರಡುವಂತ ಶಿಲೀಂಧ್ರಗಳು ಮಣ್ಣಿನಲ್ಲಿ ಉಳಿದಿರ್ತವೆ. ರೈತರು ಸಹ ಒಂದು ವಿಷಯವನ್ನು ತಲೆಯಲ್ಲಿ ಇಟ್ಟುಕೊಳ್ಬೇಕು. ಸಾಮಾನ್ಯವಾಗಿ ಮಣ್ಣಿನಿಂದ ಹರಡುವಂತಹ ರೋಗಕಾರಕ ಶಿಲೀಂಧ್ರಗಳಿಗೆ ಏನಪ್ಪಾ ಅಂತಂದ್ರೆ ಸುಮಾರು 5 ವರ್ಷದಿಂದ ಹಿಡಿದು 10-20 ವರ್ಷದವರೆಗೂ ಅವು ಮಣ್ಣಿನಲ್ಲಿ ಏನಪ್ಪಾ ಅಂದ್ರೆ ಬೆಳೆ ಇರದೇ ಇದ್ರೂ ಸಹ ಬದುಕುವಂತ ಶಕ್ತಿ ಇದೆ. ಸೊ ಅವುಗಳಿಗೆ ಒಂದು ಅಪಾರವಾದ ಒಂದು ಮಣ್ಣಿನಲ್ಲಿ ತಡ್ಕೊಳ್ಳುವಂತ ಶಕ್ತಿ ಹೊಂದಿರೋದ್ರಿಂದ ಅವುಗಳನ್ನೇನಪ್ಪಾ ಅಂತಂದ್ರೆ ಸಾಧ್ಯ ಆದಷ್ಟು ಪ್ರತಿ ವರ್ಷ ಅವುಗಳ ಸಂಖ್ಯೆಯನ್ನ ಕಡಿಮೆ ಮಾಡಲಿಕ್ಕೆ ಈ ಸಾವಯವ ಕೃಷಿಯದ ಜೊತೆಗೆ ಏನಪ್ಪಾ ಅಂದ್ರೆ ಜೈವಿಕ ಕೀಟನಾಶಕಗಳನ್ನು ಬಳಸ್ಕೊಂಡು ಹೊರಟಿವಿ ಅಂತಂದ್ರೆ ಅವುಗಳ ಸಂಖ್ಯೆ ಕಡಿಮೆ ಆಗ್ತದೆ. ಬೆಳೆ ಪರಿವರ್ತನೆ ಮಾಡೋದ್ರಿಂದಲೂ ಸಹ ಅವುಗಳ ಸಂಖ್ಯೆ ಕಡಿಮೆ ಆಗ್ತದೆ. ನಿರೋಧಕ ಶಕ್ತಿ ಹೊಂದಿರುವಂತಹ ತಳಿಗಳನ್ನ ಬಿತ್ತೋದ್ರಿಂದಲೂ ಸಹ ಅವುಗಳ ಸಂಖ್ಯೆ ಕಡಿಮೆ ಆಗ್ತದೆ. ಹೀಗೆ ಈ ಮಣ್ಣಿನಿಂದ ಹರಡುವಂತಹ ರೋಗಕಾರಕಗಳನ್ನ ಕಂಟ್ರೋಲ್ ಮಾಡಬಹುದು. ಇನ್ನು ತೆನೆಗಳ ಮೇಲೆ ಎಲೆಗಳ ಮೇಲೆ ಬರುವಂತಹ ಶಿಲೀಂಧ್ರ ರೋಗಗಳಾಗುವಂತೂ ಇತರೆ ರೋಗಗಳು ಏನಪ್ಪಾ ಅಂತಂದ್ರೆ ಗಾಳಿ ಮುಖಾಂತರ, ವಾತಾವರಣದಲ್ಲಿ ಏನಪ್ಪಾ ಅಂತಂದ್ರೆ ಗಾಳಿ, ಮಳೆ ನೀರು, ಸೊ ಇವುಗಳ ಮುಖಾಂತರ ಹರಡುವುದರಿಂದ ಅಲ್ಲಿ ನಾವೇನಪ್ಪಾ ಅಂತಂದ್ರೆ ಬೆಳೆಗಳ ಮೇಲ್ಭಾಗದಲ್ಲಿ ಸಿಂಪಡಣೆ ಮಾಡುವುದು ಅವಶ್ಯಕ ಆಗಿರ್ತದೆ. ರೈತರು ರೋಗನಾಶಕಗಳನ್ನ ಕೀಟನಾಶಕಗಳನ್ನ ಸಿಂಪಡಣೆ ಆಯ್ಕೆ ಮಾಡ್ಕೊಳ್ಳುವಾಗ ಆಯ್ಕೆ ಮಾಡ್ಕೊಂಡು ಮಾಡಿರ್ತಾರೆ, ಸರಿಯಾದ ಕ್ರಮ ಏನು ಪಾಲನೆ ಮಾಡ್ಬೇಕಂತ್ರಿ ಕೀಟನಾಶಕ ರೋಗನಾಶಕ ಆಯ್ಕೆ ಮಾಡ್ಕೊಳ್ಳುವಾಗ? ಈಗ ತಾವು ಹೇಳಿದಾಗೆ ರೈತರು ಏನಪ್ಪಾ ಅಂದ್ರೆ ಕೆಲವೊಂದು ತಪ್ಪುಗಳನ್ನ ತಾವು ಮಾಡ್ತಾ ಇರ್ತಾರೆ. ಮೊದಲನೇ ತಪ್ಪು ಏನಪ್ಪಾ ಅಂದ್ರೆ ಬೆಳೆಗೆ ರೋಗ ಇದೆಯೋ ಕೀಟ ಇದೆಯೋ ಅದನ್ನ ಮೊದಲು ಖಾತ್ರಿ ಮಾಡ್ಕೊಳ್ಬೇಕು. ಅರ್ಥ ಆಗದಿದ್ದ ಸಂದರ್ಭದಲ್ಲಿ ಇವತ್ತಿನ ದಿನಗಳಲ್ಲಿ ಪ್ರತಿಯೊಬ್ಬ ರೈತರ ಹತ್ರ ಮೊಬೈಲ್ ಇದೆ, ಅಥವಾ ಕೆಲವೊಬ್ಬರ ಹತ್ರ ಕ್ಯಾಮ್ರಾ ಇರುವಂತ ಮೊಬೈಲ್ ಇದೆ, ಒಂದೆರಡು ಫೋಟೋಗಳನ್ನ ತೆಗೆದ್ಬಿಟ್ಟು ಕೃಷಿ ವಿಜ್ಞಾನಿಗಳಿಗೆ ಅಥವಾ ರೈತ ಸಂಪರ್ಕಕ್ಕೆ ಆ ಸ್ಯಾಂಪಲ್ ಗಳನ್ನು ತಗೊಂಡೋಗಿ ಅವರಿಗೆ ತೋರಿಸಿ ಇದು ಹುಳದಿಂದ ಆಗಿದೆಯೋ ಅಥವಾ ರೋಗದಿಂದ ಆಗಿದೆಯೋ ಅದನ್ನ ಖಾತ್ರಿಪಡಿಸಿಕೊಳ್ಬೇಕು. ಖಾತ್ರಿಪಡಿಸಿಕೊಂಡದ ನಂತರ ಏನಪ್ಪಾ ಅಂತಂದ್ರೆ ಅದಕ್ಕೆ ತಕ್ಕಾಗಿರುವಂತಹ ಕೀಟನಾಶಕಗಳ ಅಥವಾ ರೋಗ ನಾಶಕಗಳನ್ನ ಮಾತ್ರ ಬಳಸಬೇಕು. ಎರಡನೇದು ಅಂಗಡಿಕಾರರಪ್ಪ ಏನಂತಂದ್ರೆ ಸಾಮಾನ್ಯವಾಗಿ ಯಾವುದೇ ಒಂದು ರೋಗ ಅಥವಾ ಕೀಟಗಳಿಗೆ ಅವರಿಗೂ ಸಹ ಮಾಹಿತಿ ಸರಿಯಾಗಿ ಕೆಲವೊಮ್ಮೆ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರೆ, ಒಂದು ಕೀಟನಾಶಕ, ಒಂದು ರೋಗ ನಾಶಕ, ಒಂದು ಲಘು ಪೋಷಕಾಂಶ ಮತ್ತೆ ಇನ್ನೊಂದು ಅಂಟು ದ್ರಾವಣ, ಹೀಗೆ ನಾಲ್ಕೈದು ಬಾಟಲಿಗಳನ್ನ ಏನಪ್ಪಾ ಅಂದ್ರೆ ರೈತರಿಗೆ ಕೊಟ್ಟು ಕೆಲವೊಂದ್ಸರಿ ಹೆಚ್ಚಿನ ಖರ್ಚಿಗೂ ಸಹ ಮೂಲ ಆಗ್ತದೆ. ಇಲ್ಲಿ ಇದನ್ನ ನಾವು ರೋಗದಿಂದ ಆಗಿದೆಯೋ ಕೀಟದಿಂದ ಆಗಿದೆಯೋ ಅದನ್ನ ಸರಿಯಾಗಿ ಪರೀಕ್ಷೆ ಮಾಡಿಸಿಕೊಂಡು ಅದು ಏನಾಗಿದೆ ಅಂತ ತಿಳ್ಕೊಂಡು ಅದಕ್ಕೆ ಸೂಕ್ತವಾಗಿರುವಂತಹ ಔಷಧಿಗಳನ್ನ ಕೆಲವೊಂದು ಕೃಷಿ ವಿಜ್ಞಾನಿಗಳಿಂದ, ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳಿಂದ ಅಥವಾ ವಿಸ್ತರಣಾ ಅಧಿಕಾರಿಗಳಿಂದ ತಿಳ್ಕೊಂಡು ರೈತರು ಏನಪ್ಪಾ ಅಂದ್ರೆ ಬಳಕೆ ಮಾಡಿದ್ರೆ ಅಂತಂದ್ರೆ ಅವ್ರ ಖರ್ಚು ಕಡಿಮೆ ಆಗ್ತದೆ, ಪರಿಸರ ಮಾಲಿನ್ಯನೂ ಸಹ ಕಡಿಮೆ ಆಗ್ತದೆ, ಯಾವುದೇ ರೀತಿಯಾದ ಒಂದು ಹೆಚ್ಚಿನ ವೆಚ್ಚದಲ್ಲಿ ಆಗದೇನೆ ಕೃಷಿಯಲ್ಲಿ ಸರಳತೆಯನ್ನು ಕಾಪಾಡಿಕೊಳ್ಬಹುದು. ಈಗ ಸಾಮಾನ್ಯವಾಗಿ ಜುಲೈ ತಿಂಗಳು 15 ತಾರೀಕಿನವರೆಗೆ ರೈತರು ವಿಶೇಷವಾಗಿ ಈ ಭಾಗದಲ್ಲಿ ಹೆಚ್ಚಾಗಿ ತೊಗರಿ ಬೆಳೀತಾರೆ, ಜೊತೆಗೆ ಹತ್ತಿಯನ್ನ ಹಾಕ್ತಿರ್ತಾರೆ. ಬಿಟಿ ಹತ್ತಿ ಮತ್ತು ತೊಗರಿ ಪ್ರಮುಖವಾದಂತಹ ಬೆಳೆಗಳು. ನಂತರ ಬರೋದು ನೀರಾವರಿ ಆಶ್ರಯದಲ್ಲಿ ಭತ್ತವನ್ನ ರೈತರು ಬೆಳೀತಾ ಇರ್ತಾರೆ. ಈ ತೊಗರಿ ಮತ್ತು ಹತ್ತಿಯನ್ನ ಬೆಳೆಯುವಂತ ರೈತರು, ವಿಶೇಷವಾಗಿ ತೊಗರಿ ಬೆಳೆಯುವಂತರು ಹೋದ ವರ್ಷ ಬಹಳಷ್ಟು ಕೈ ಸುಟ್ಟುಕೊಂಡಿದ್ದಾರೆ. ಯಾಕಂದ್ರೆ ಹೊಲಕ್ಕೆ ಹೊಲನ ಒಣಗಿ ಹೋಗ್ಬಿಟ್ಟು ತೊಗರಿ ಬೆಳೆ ಒಣಗಿ ಬಿಡ್ತು ಅಂತ ಹೇಳಿದ್ರು ಕೆಲವೊಂದು ಜನ ರೈತರು. ಇವರಿಗೆ ನಿಮ್ದು ಕೊನೆಯ ಮಾತು ಏನ್ ಹೇಳ್ತೀರಿ ಇವ್ರಿಗೆ ಇಂತ ರೈತರಿಗೆ? ಕೊನೆಯದಾಗಿ ಈಗ ತಾವು ಹೇಳಿದಾಗ ನೀವು ಕಳೆದ ವರ್ಷ ಏನಪ್ಪಾ ಅಂತಂದ್ರೆ ಮಳೆ ಒಂದು ಪ್ರಮಾಣವನ್ನು ಗಮನಿಸಿದರೆ ಅದು ಅತಿಯಾದ ಅಥವಾ ಅತಿ ಹೆಚ್ಚಿನ ಮಳೆಗಳನ್ನ ಪಡೆದಿರುವಂತಹ ವರ್ಷಗಳಾಗಿತ್ತು ಹೋದ ವರ್ಷ. ಈಗ ಕಲಬುರಗಿ, ಯಾದಗಿರಿ, ರಾಯಚೂರು ಮತ್ತೆ ಭಾಗಶಃ ಬಿಜಾಪುರ, ಬಾಗಲಕೋಟೆ ಈ 4-5 ಜಿಲ್ಲೆಗಳಲ್ಲಿ ಏನಪ್ಪಾ ಅಂತಂದ್ರೆ ಅತಿ ಹೆಚ್ಚಿನ ಮಳೆ, ಅಂದ್ರೆ ವಾಡಿಕೆ ಮಳೆ ಇವತ್ತು 600 ಇತ್ತು ಅಂತಂದ್ರೆ 1400 ಹಿಡಿದು 1500 ಮಿಲಿಮೀಟರ್ ವರೆಗೆ ಮಳೆ ಆಗಿತ್ತು. ಎರಡನೇ ವಿಚಾರ ಏನಂದ್ರೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಅತಿ ಹೆಚ್ಚಿನ ಮಳೆ ಅಂದ್ರೆ 900 ಮಿಲಿಮೀಟರ್ ಮಳೆಗಳೇನಪ್ಪಾ ಅಂದ್ರೆ ಎರಡೇ ತಿಂಗಳಲ್ಲಿ ಆಗಿತ್ತು. ನಮ್ಮ ರೈತ ಬಾಂಧವರು ತೊಗರಿ ಬೆಳೆ ಹತ್ತಿ ಬೆಳೆಯಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಅತಿ ಹೆಚ್ಚು ಮಳೆ ಆಗುವಂತಹ ಸೀಸನ್ ಅಥವಾ ಒಂದು ಪ್ರಸಂಗ ಬಂತು ಅಂತಂದ್ರೆ ಸಾಧ್ಯದಷ್ಟು ಮಟ್ಟಿಗೆ ತಮ್ಮ ಹೊಲ ಗದ್ದೆಗಳಲ್ಲಿ ಒಂದು ಹನಿ ನೀರು ಸಹ ನಿಲ್ಲದ ಹಾಗೆ ಅದಕ್ಕೆ ಹರಿವುಗಳನ್ನ ಅಥವಾ ಕಾಲುವೆಗಳನ್ನ ಮಾಡಿ ಇಟ್ಟುಕೊಳ್ಬೇಕು. ನೀರು ನಿಂತಿತ್ತು ಅಂತಂದ್ರೆ ಫೈಟೋಪ್ತರೆಯಲ್ಲಿ ಮಚ್ಚ ರೋಗ ಮತ್ತು ತದನಂತರ ಏನಪ್ಪಾ ಅಂದ್ರೆ ಕಾಂಡಕೊಳೆ ರೋಗ, ಇವೆರಡೂ ಏನಪ್ಪಾ ಅಂದ್ರೆ ತೊಗರಿಯಲ್ಲಿ ಅತಿ ಹೆಚ್ಚಾಗಿ ಬರೋದ್ರಿಂದ ನೆಟೆ ರೋಗ ಬಂದ್ಬಿಟ್ಟು ಅಲ್ಲಿ ತೊಗರಿಯಲ್ಲಿ ಏನಪ್ಪಾ ಅಂದ್ರೆ ಇಳುವರಿ ಕುಂಠಿತ ಆಗ್ತದೆ. ಸಾಧ್ಯದಷ್ಟು ಮಟ್ಟ ರೈತರು ಎಲ್ಲಿ ಮಳೆಗಳು ಹೆಚ್ಚಿಗೆ ಪ್ರಾರಂಭ ಶುರು ಆಗ್ತದವೋ ಅಲ್ಲಿ ಏನಪ್ಪಾ ಅಂದ್ರೆ ತಮ್ಮ ಹೊಲಗದ್ದೆಗಳ ಸುತ್ತಲೂ ಯಾವುದೇ ರೀತಿಯಾಗಿ ಹೊಲದಲ್ಲಿ ನೀರು ನಿಲ್ಲದ ಹಾಗೆ ಹರಿವುಗಳ ಮುಖಾಂತರ, ಕಾಲುವೆಗಳ ಮುಖಾಂತರ ನೀರನ್ನು ಹರಿದು ಹೋಗುವಕ್ಕೆ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಈಗಲೇ ಸಾಧ್ಯದಷ್ಟು ಮಾಡೋದು ತುಂಬಾ ಉತ್ತಮ. ಎರಡನೇದೇನಪ್ಪಾ ಅಂದ್ರೆ ಈಗ ಮಳೆಗಳು ಅತಿ ಹೆಚ್ಚಾಗಿ ಶುರು ಆಯ್ತು ಅಂತಂದ್ರೆ ಆ ಸಂದರ್ಭದಲ್ಲಿ ಒಂದು ಸಾರಿ ಏನಪ್ಪಾ ಅಂತಂದ್ರೆ ಕಾಂಡಗಳ ಮೇಲೆ ಅಂದ್ರೆ ತೊಗರಿ ಗಿಡದ ಕಾಂಡಗಳ ಮೇಲೆ ಏನಪ್ಪಾ ಅಂದ್ರೆ ಒಂದು ಬಾರಿ ಒಂದು ಶಿಲೀಂಧ್ರನಾಶಕ ಅಥವಾ ಜೈವಿಕ ಶಿಲೀಂಧ್ರನಾಶಕ ಯಾವುದ್ರಲ್ಲಿ ಯಾವ್ದಾದ್ರೂ ಒಂದು ಸಿಂಪಡಣೆವನ್ನ ನೀವು ಕೈಗೊಂಡ್ರಿ ಅಂತಂತಂದ್ರೆ ಅಲ್ಪಾವಧಿ ಬೆಳೆಗಳೇನು ಟಿಎಸ್ಡಿ ಆರ್ ತೊಳಿ ಇದೆಯಲ್ಲ ಅದು ಏನಪ್ಪಾ ಅಂದ್ರೆ ಯಾವುದೇ ರೋಗಕ್ಕೆ ತುತ್ತಾಗದೇ ಒಳ್ಳೆ ರೀತಿಯಾಗಿ ನಿಮಗೆ ಕಟಾವು ಮಾಡಲಿಕ್ಕೆ ಅನುಕೂಲ ಇದೆ. BSMR 736 ಅನ್ನುವಂತದ್ದು ಏನು ಅಲ್ಲೊಂದು ದೀರ್ಘಾವಧಿ ತಳಿ ಇದೆ, ಅದಕ್ಕೆ ಯಾವುದೇ ರೀತಿಯಾದ ಒಂದು ಹೆಚ್ಚಿನ ರೋಗಗಳು ಕಂಡು ಬರೋದಿಲ್ಲ. ಇನ್ನು GRG 811 ಎರಡು ತಳಿಗಳಿಗೆ ಏನಪ್ಪಾ ಅಂದ್ರೆ ಇವತ್ತು ನೆಟೆ ರೋಗ ತಡೆದುಕೊಳ್ಳುವಂತ ಶಕ್ತಿ ಇರೋದ್ರಿಂದ ಅಲ್ಲಿಯೂ ಸಹ ಏನಪ್ಪಾ ಅಂದ್ರೆ ಯಾವುದೇ ರೀತಿಯಾದ ಸಮಸ್ಯೆ ಇರೋದಿಲ್ಲ. ಹೆಚ್ಚಾಗಿ ಮಾಡಬೇಕಾಗಿರುವಂತ ಒಂದೇ ಕೆಲಸ, ಮಳೆ ಬಿದ್ದ ನೀರು ಹೊಲದಲ್ಲಿ ನಿಲ್ಲದ ಹಾಗೆ ಹರಿದು ಹೋಗುವಂತ ಕ್ರಮಗಳನ್ನು ಕೈಗೊಳ್ಳಿ. ಒಳ್ಳೇದು ಡಾಕ್ಟರ್ ಮಲ್ಲಿಕಾರ್ಜುನ ಕೆಂಗಳ ಅವರು, ಇದುವರೆಗೂ ಈ ಸಮಗ್ರ ರೋಗ ನಿರ್ವಹಣಾ ಕ್ರಮಗಳು ವಿಶೇಷವಾಗಿ ತೊಗರಿ ಬೆಳೆಯಲ್ಲಿ ಯಾವ ರೀತಿ ರೈತರು ಮಾಡಬೇಕಾಗಿದೆ, ಈಗಾಗಲೇ ರೈತರು ತೊಗರಿ ಬಿತ್ತನೆಯಲ್ಲಿ ತೊಡಗಿದ್ದಾರೆ, ಕೆಲವೊಂದು ಕಡೆ ಬಿತ್ತನೆ ಆಗಿದೆ, ಇಂಥ ಸಂದರ್ಭದಲ್ಲಿ ಇಂಥ ಒಂದು ವಿಚಾರವನ್ನ ರೈತರು ಗಮನಿಸಿ ಖಂಡಿತ ಅಳವಡಿಸಿಕೊಂಡ್ರೆ ಸಾಕಷ್ಟು ಪ್ರಯೋಜನಗಳಾಗ್ತವೆ. ಮಾಹಿತಿ ನೀಡಿದಕ್ಕೆ ತಮಗೆ ರೈತರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳು. ರೈತ ಬಂಧುವರೇ, ಇದುವರೆಗೂ ಬೆಳೆಗಳಲ್ಲಿ ಸಮಗ್ರ ರೋಗ ನಿರ್ವಹಣೆಯ ಕ್ರಮಗಳು ಮತ್ತು ಮಹತ್ವ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಮಲ್ಲಿಕಾರ್ಜುನ ಕೆಂಗ್ನಾಳ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಪಿಜಿ ಬಾಲುತಿ. ರೈತ ಮುಂದುವರೆ ಬನ್ನಿ, ಈಗೊಂದು ವಾಣಿಜ್ಯ ಪ್ರಕಟಣೆ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯ್. ಸಂಕಟ

ಎಲೆ ತಿನ್ನುವ ಕೀಟದ ಹತೋಟಿಗೆ 2 ಮಿಲಿಲೀಟರ್ ಕ್ಯುನಾಲ್ಪಾಸ್ 25 EC ಅಥವಾ 0.1 ಮಿಲಿಲೀಟರ್ ಸ್ಪೈನೋಸ್ಯಾಡ್ 45 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗವನ್ನು ಹತೋಟಿ ಮಾಡಲು 0.25 ಮಿಲಿಲೀಟರ್ ಇಮಿಡಾಕ್ರೋಪಿಡ್ 17.8 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿ. ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆಹುಲ್ಲನ್ನು ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರುಳು ಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರ್ತದೆ. ನುಗ್ಗೆಸೊಪ್ಪನ್ನು ಜಾನುವಾರುಗಳಿಗೆ ಆಹಾರವಾಗಿ ಉಪಯೋಗಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಹಾಗೂ ಹಾಲಿನ ಗುಣಮಟ್ಟವು ಕೂಡ ಸುಧಾರಿಸ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ರೈತ ಬಂಧುವರೇ, ಇದುವರೆಗೂ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಇದೊಂದು ವಾಣಿಜ್ಯ ಪ್ರಕಟಣೆ, ನಂತರ ಪೇಟೆ ಧಾರಣೆ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನೇ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಕರೆ ಮಾಡಿ. ವಾಣಿಜ್ಯ ಪ್ರಕಟಣೆ ಕೇಳಿದಿರಿ. ರೈತ ಬಂಧುವರೇ, ಈಗ ಪೇಟೆ ಧಾರಣೆ. ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇವರು ಕಳಿಸಿದ ಈ ದಿನದ ಪೇಟೆ ಧಾರಣೆ ಈ ರೀತಿಯಾಗಿದೆ. ಪ್ರತಿ ಕನಿಷ್ಠ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರಗಳು. ಇನ್ನು ಮಾನ್ವಿ ಮಾರುಕಟ್ಟೆಯಲ್ಲಿ ಸಜ್ಜೆ ಕ್ವಿಂಟಲ್ಗೆ ಕನಿಷ್ಠ 2,100 ರೂಪಾಯಿಗಳಿಂದ ಗರಿಷ್ಠ 2,350 ರೂಪಾಯಿಗಳು. ಜೋಳ 2,300 ರೂಪಾಯಿಗಳಿಂದ 2,800 ರೂಪಾಯಿಗಳು. ಭತ್ತ ಹೊಸ ಸೋನ ಮುಸುರಿ 2,250 ರೂಪಾಯಿಗಳು. ಮಧ್ಯಮ ಭತ್ತ 3,050 ರೂಪಾಯಿಗಳು. ಅಕ್ಕಿ 2,300 ರೂಪಾಯಿಗಳಿಂದ 2,800 ರೂಪಾಯಿಗಳು. ಇನ್ನು ರಾಯಚೂರು ಮಾರುಕಟ್ಟೆಯಲ್ಲಿ ಸಜ್ಜೆ 2,070 ರೂಪಾಯಿಗಳ. ಕಡಲೆಕಾಳು 7,766 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 44 7,000 ರೂಪಾಯಿಂದ 8,350 ರೂಪಾಯಿಗಳು. ಹೆಸರುಕಾಳು 7,769 ರೂಪಾಯಿಗಳು. ಶೇಂಗಾ ನೆಲಗಡಲೆ ಗುಂಗ್ರಿ 3,219 ರೂಪಾಯಿಗಳಿಂದ 5,677 ರೂಪಾಯಿಗಳು. ಈರುಳ್ಳಿ 1,810 ರೂಪಾಯಿಗಳಿಂದ 4,200 ರೂಪಾಯಿಗಳು. ಭತ್ತ ಸೋನ ಮುಸುರಿ 2,069 ರೂಪಾಯಿಗಳಿಂದ 2,349 ರೂಪಾಯಿಗಳು. ಸೂರ್ಯಕಾಂತಿ 4,789 ರೂಪಾಯಿಗಳಿಂದ 5,780 ರೂಪಾಯಿಗಳು. ತೊಗರಿ ಕೆಂಪು 9,226 ರೂಪಾಯಿಗಳು. ಇನ್ನು ಲಿಂಗಸೂರು ಮಾರುಕಟ್ಟೆಯಲ್ಲಿ ಸಜ್ಜೆ 2,150 ರೂಪಾಯಿಗಳಿಂದ 2,825 ರೂಪಾಯಿಗಳು. ಭತ್ತ ಸೋನ 3,120 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇವರು ಕಳಿಸಿದ ಈ ದಿನದ ಪೇಟೆ ಧಾರಣೆ ಕೇಳಿದಿರಿ. ರೈತ ಬಂಧುವರೇ, ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕಿಸಾನ್ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ರೈತ ಬಂಧುವರೇ, ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹುಲಿ ಹೈದರ್ ಗ್ರಾಮದ ರಾಂಗ್ಲೆಪ್ಪಕಪ್ಪ ಗದ್ದಿ ಮತ್ತು ಸಂಗಡಿಗಳಿಂದ ಹಂತಿ ಪದಗಳನ್ನು ಕೇಳೋಣ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆ.